ಮಾತೃಪಂಚಕಂ. ಇದು ಶ್ರೀ ಶಂಕರಾಚಾರ್ಯರು ತಮ್ಮ ಮಾತುಶ್ರೀಯವರಾದ ಆರ್ಯಾಂಬೆ ಅವರ ಅಂತ್ಯ ಸಮಯದಲ್ಲಿ ಹಿಂದೆ ಪ್ರತಿಜ್ಞೆ ಮಾಡಿದಂತೆ ಅವರ ಬಳಿಯಲ್ಲಿ ತಕ್ಷಣ ಬಂದರು. ತಾಯಿಯ ದೇಹಾಂತದ ವಿಷಯವನ್ನು ತಿಳಿದು ಅತ್ಯಂತ ಶೋಕಿಸಿದ ಶಂಕರಾಚಾರ್ಯರು ತತ್ವವರೇಣ್ಯರು, ಸಾಕ್ಷಾತ್ ಶಿವಾವತಾರವೂ ಆಗಿದ್ದರೂ ಕೂಡ ಮಾತೃವಿನ ಮಾಹಾತ್ಮ್ಯವನ್ನು ಜಗತ್ತಿಗೆ ತಿಳಿಸಲು ಮತ್ತು ತಮ್ಮ ಈ ಅವತಾರದಲ್ಲಿ ಮಾತುಶ್ರೀಯಾಗಿದ್ದಂತಹ ಪರಮಾತ್ಮನ ಒಂದು ಅಂಶವೇ ಆದ ಆರ್ಯಾಂಬೆಯವರನ್ನು ಕೊಂಡಾಡುತ್ತಾ ಮಾತೃದೇವತೆಯ ವರ್ಣನೆಯನ್ನು ಮಾಡುವಂತಹ ವಿಷಯವುಳ್ಳದ್ದಾಗಿದೆ ಈ ಮಾತೃಪಂಚಕಂ. ಇದನ್ನು ಬರೆದವರು ಹಿಂದೆ ಬಹುಶಃ ಒಂದು 70-80 ವರ್ಷದ ಹಿಂದೆ ಶೃಂಗೇರಿ ಮಠೀಯರಾದಂತಹ ಬಿಡಿ ಸ್ವಾಮಿಗಳಾಗಿದ್ದಂತಹ ಭಾಷ್ಯ ಸ್ವಾಮಿಗಳು ಎಂದು ಪ್ರಸಿದ್ಧರಾದರು. ಮಾತಸ್ಸೋಹಂ ಉಪಸ್ಥಿತೋಸ್ಮಿ ಪುರತಃ ಪೂರ್ವ ಪ್ರತಿಜ್ಞಾಂ ಸ್ಮರನ್ ಪ್ರತ್ಯಶ್ರಾವಿ ಪುರಾಹಿತೇಂತ್ಯ ಸಮಯೇ ಪ್ರಾಪ್ತುಂ ಸಮೀಪಂ ತವ ಗ್ರಾಹಗ್ರಾಸಮಿಷಾದ್ಯಯಾ ಹಿ ಅನುಮತಃ ತುರ್ಯಾಶ್ರಮಂ ಪ್ರಾಪ್ತವಾಂ ಯತ್ಪ್ರೀತ್ಯೈ ಚ ಸಮಾಗತೋಹಮಧುನಾ ತಸ್ಯೈ ಜನನ್ಯೈ ನಮಃ. ಅಂದರೆ ಮಾತಃ ಸೋಹಂ ಉಪಸ್ಥಿತೋಸ್ಮಿ, ಎಲೈ ತಾಯಿಯೇ, ನಾನು ಈಗ ನಿಮ್ಮ ಮುಂದೆ ಬಂದು ಇದ್ದೇನೆ. ಪೂರ್ವ ಪ್ರತಿಜ್ಞಾಸ್ಮರಣ, ಹಿಂದೆ ಏನು ಮಾತು ಕೊಟ್ಟಿದ್ದೇನೋ ನಿಮ್ಮ ಅಂತ್ಯ ಸಮಯದಲ್ಲಿ ಬರುವೆ ಅಂತ, ಅಂತಹ ಪ್ರತಿಜ್ಞೆಯನ್ನು ಸ್ಮರಣೆ ಮಾಡಿಕೊಂಡು ಈಗ ಬಂದಿದ್ದೇನೆ. ಪ್ರತ್ಯಶ್ರಾವಿ ಪುರಾಹಿ ತೇ ಅಂತ್ಯ ಸಮಯೇ ಪ್ರಾಪ್ತುಂ ಸಮೀಪಂ ತವ. ಪ್ರತ್ಯಶ್ರಾವಿ ಅಂದರೆ ನಿನಗೆ ನಾನು ಕೇಳಿಸಿದ್ದೆ, ನಿನಗೆ ನಾನು ಹೇಳಿದ್ದೆ, ಪುರಾಹಿ ಹಿಂದೆಯೇ, ತೇ ಅಂತ್ಯ ಸಮಯೇ ನಿನ್ನ ಅಂತ್ಯ ಸಮಯದಲ್ಲಿ, ಪ್ರಾಪ್ತುಂ ಸಮೀಪಂ ತವ ನಿನ್ನ ಸಮೀಪದಲ್ಲಿ ಬಂದು ನಾನಿರ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಗ್ರಾಹಗ್ರಾಸಮಿಷಾದ್ಯಯ, ಗ್ರಾಹ ಅಂದರೆ ಮೊಸಳೆ, ಗ್ರಾಸ ಅಂದರೆ ಹಿಡ್ಕೊಂಡಿದೆ, ಮಿಷಾದ್ಯಯ ಅಂದರೆ ಆ ನೆಪವನ್ನು ಕೊಟ್ಟು ನಾನು, ಹಿ ಅಂದರೆ ಯಾವ ಕಾರಣದಿಂದ, ಅನುಮತಃ ತುರ್ಯಾಶ್ರಮಂ ಪ್ರಾಪ್ತವಾನ್, ನಿನ್ನ ಅನುಮತಿಯನ್ನು ತುರ್ಯಾಶ್ರಮಕ್ಕೋಸ್ಕರ ಹೊಂದಿದೆನು, ಪ್ರಾಪ್ತವಾನ್. ಯತ್ ಪ್ರೀತ್ಯೈ ಚ ಸಮಾಗತೋಹ ಮಧುನ, ಯಾರ ಪ್ರೀತಿಗೋಸ್ಕರ ನಾನು ಈಗ ಬಂದು ನಿಂತಿದ್ದೇನೋ, ತಸ್ಯೈ ಜನನ್ಯೈ ನಮಃ, ಅಂತಹ ಜನನಿಗೆ ನಮಸ್ಕಾರವು. ಬ್ರೂತೇ ಮಾತೃಸಮಾಶ್ರುತಿರ್ ಭಗವತೀ ಯದ್ಬಾರ್ಹ್ಯದಾರಣ್ಯಕೀ ತತ್ವಂ ವೇತ್ಸ್ಯತಿ ಮಾತೃಮಾಂಶ ಪಿತೃಮಾನ್ ಆಚಾರ್ಯವಾನಿತ್ಯಸೌ ತತ್ರಾದೌ ಕಿಲ ಮಾತೃಶಿಕ್ಷಣ ವಿಧಿಂ ಸರ್ವೋತ್ತಮಂ ಶಾಸತಿ ಪೂಜ್ಯಾತ್ ಪೂಜ್ಯತರಾಂ ಸಮರ್ಥಯತಿ ಯಾಂ ತಸ್ಯೈ ಜನನ್ಯೈ ನಮಃ. ಬ್ರೂತೆ ಅಂದರೆ ಹೇಳುತ್ತದೆ, ಯಾವುದು ಬಾರ್ಹದಾರಣ್ಯಕಿ, ಬೃಹದಾರಣ್ಯಕ ಉಪನಿಷತ್ತೆಂಬುದು ಅದು ಯಾವುದದು, ಶ್ರುತಿ ಭಗವತಿ ಮಾತೃಸಮ, ಮಾತೃವಿಗೆ ಸಮನಾದಂತಹ ಶ್ರುತಿ ಅಂದರೆ ವೇದವು, ಭಗವತಿ ಅಂದರೆ ಭಗವತಿಯಾದಂತಹ ತಾಯಿಗೆ ಸಮನಾದಂತಹ ಶ್ರುತಿ ವೇದವಾದ ಬೃಹದಾರಣ್ಯಕ ಉಪನಿಷತ್ ಏನು ಹೇಳುತ್ತೆ ಅಂದರೆ, ತತ್ವಂ ವೇತ್ಸ್ಯತಿ ಮಾತೃಮಾಂಶ್ಚ ಪಿತೃಮಾನ್ ಆಚಾರ್ಯವಾನ್ ಇತ್ಯಸೌ. ಆ ಬೃಹದಾರಣ್ಯಕದಲ್ಲಿ ಜನಕನಿಗೆ ಯಾಜ್ಞವಲ್ಕ್ಯ ಬ್ರಹ್ಮೋಪದೇಶವನ್ನು ಮಾಡ್ತಾನೆ ಕ್ರಮಕ್ರಮವಾಗಿ. ಮೊದಲು ಜನಕನನ್ನು ನೀನು ಯಾರ್ಯಾರಿಂದ ಏನೇನು ಕಲಿತಿದ್ದೆ ಮೊದಲು ಹೇಳು ಅಂತ ಕೇಳ್ತಾನೆ. ಅದರಂತೆಯೇ ಜನಕನು ಉತ್ತರಿಸಿದ ಮೇಲೆ, ಹೌದು ನೀನು ತಿಳ್ಕೊಂಡಿದ್ದೆಲ್ಲ ಇದುವರೆಗೂ ಸರಿ, ಹೇಗೆ ಮಾತೃಮ ತಾಯಿಯಿಂದ ಶಿಕ್ಷಿತವಾದಂತಹ ವ್ಯಕ್ತಿ, ಪಿತೃಮಾಂ ತಂದೆಯಿಂದ ಶಿಕ್ಷಿತನಾದಂತಹ ಸಂಸ್ಕಾರ ಹೊಂದಿದಂತಹ ವ್ಯಕ್ತಿ, ಆಚಾರ್ಯವಾನ್ ಆಚಾರ್ಯರಿಂದ ವಿದ್ಯೆಯನ್ನು ಗಳಿಸುವ ಮೂಲಕ ಅತ್ಯಂತ ಸಂಸ್ಕಾರಯುತನಾದಂತಹ ವ್ಯಕ್ತಿ ಹೇಗಿರ್ತಾನೋ ಹಾಗೆ ನೀನೆಲ್ಲ ಈ ವಿಷಯಗಳನ್ನು ಹೇಳ್ತಾ ಇದ್ದೀಯೇ ಅಂತ ಜನಕನನ್ನು ಹೊಗಳ್ತಾನೆ ಯಾಜ್ಞವಲ್ಕ್ಯ. ತತ್ರಾದೌ ಕಿಲ ಮಾತೃಶಿಕ್ಷಣ ವಿಧಿಂ ಸರ್ವೋತ್ತಮಂ ಶಾಸತೀ. ಈ ಮೂರು ಜನನ್ನು ಹೇಳಬೇಕಾದ್ರೆ ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್ ಅಂತ ಹೇಳಬೇಕಾದ್ರೆ ಮಾತೃ ಎನ್ನುವುದನ್ನು ಮೊದಲು ಹೇಳಿದೆ ಶ್ರುತಿ. ಹಾಗೆ ಹೇಳುತ್ತಾ ಆ ಮಾತೃವಿನ ತಾಯಿಯಿಂದ ಯಾವ ಶಿಕ್ಷಣದ ವಿಧಾನವನ್ನು ಆದೋ ಮೊದಲು ಹೇಳ್ತಾ ಸರ್ವೋತ್ತಮಂ ಶಾಸತಿ, ಆ ಮಾತೃವಿನಿಂದ ಶಿಕ್ಷಣ ಸಿಗುವುದು ಅತ್ಯಂತ ಉತ್ತಮವಾದ ವಿಷಯ ಎನ್ನುವಂತಹ ವಿಶೇಷವನ್ನು ಶ್ರುತಿ ತಿಳಿಸ್ಕೊಡುತ್ತೆ, ವೇದ ತಿಳಿಸ್ಕೊಡ್ತಾ ಇದೆ. ಮಾತೃವಿಂದ ಶಿಕ್ಷಣ ಹೊಂದುವುದು ಅತ್ಯಂತ ಉತ್ತಮವಾದ ಶಿಕ್ಷಣ, ಬಾಕಿ ಎಲ್ಲ ಶಿಕ್ಷಣಗಳಿಗಿಂತ ಅಂತ ಶ್ರುತಿಯೇ ವೇದವೇ ಹೇಳ್ತದೆ. ಪೂಜ್ಯಾತ್ ಪೂಜ್ಯತರಾಂ ಸಮರ್ಥಯತಿ ಯಾಂ, ಅಂದರೆ ಪೂಜ್ಯರು ಯಾರ್ಯಾರಿದ್ದಾರೋ ಅವರಿಗಿಂತೆಲ್ಲ ಪೂಜ್ಯತಮಳಾದವಳು ತಾಯಿ ಎನ್ನುವಂತಹ ವಿಷಯವನ್ನು ಸಮರ್ಥಯತಿ ಸಮರ್ಥನಗೊಳಿಸುತ್ತೆ ಯಾವ ಶ್ರುತಿಯೋ, ಯಾಂ ಯಾವ ತಾಯಿಯನ್ನು, ತಸ್ಯೈ ಜನನ್ಯೈ ನಮಃ ಅಂತಹ ತಾಯಿಗೆ ನಮಸ್ಕಾರವು. ಅಂಬಾತಾತ ಇತಿ ಸ್ವಶಿಕ್ಷಣವಶಾದುಚ್ಚಾರಣ ಪ್ರಕ್ರಿಯಾ ಯಾಸೂತೆ ಪ್ರಥಮಂ ಕ್ವ ಶಕ್ತಿರಿಹನೋ ಮಾತುಸ್ತು ಶಿಕ್ಷಾಂ ವಿನಾ ವ್ಯುತ್ಪತ್ತಿಂ ಕ್ರಮಶಶ್ಚ ಸಾರ್ವಜನಿಕೀಂ ತತ್ತತ್ಪದಾರ್ಥೇಷು ಯಾ ಹ್ಯಾದತ್ತೇ ವ್ಯವಹಾರಮಪ್ಯವಿಕಲಂ ತಸ್ಯೈ ಜನನ್ಯೈ ನಮಃ. ಅಂಬಾತಾತ ಇತಿ, ಮಗು ಇನ್ನೂ ಅಂಬೆಗಾಲಿಟ್ಟುಕೊಂಡು ಮಾತಾಡಲಿಕ್ಕೆ ಶುರುವಾದಾಗ ಮಾತನಾಡುವ ಸಾಮರ್ಥ್ಯ ಬರ್ತಿದ್ದ ಹಾಗೆ ಮೊದಲು ಶಿಕ್ಷಣ ಅದಕ್ಕೆ ಸಿಗೋದು ತಾಯಿಯಿಂದ ಅಮ್ಮ ಅಂತ, ಅಂಬಾ ಅಪ್ಪ ಅಂತ, ಅಂಬಾ ತಾತ, ತಾತ ಅಂದರೆ ಅಪ್ಪ. ಅಂಬಾತಾತ ಇತಿ ಸ್ವಶಿಕ್ಷಣವಶಾತ್, ಹಾಗೆ ಶಿಕ್ಷಣವನ್ನು ಕೊಡ್ತಾ ಶಬ್ದ ಪ್ರಯೋಗದ ಶಿಕ್ಷಣವನ್ನು ಕೊಡ್ತಾ ಅದರ ದೆಸೆಯಿಂದಾಗಿ ಉಚ್ಚಾರಣ ಪ್ರಕ್ರಿಯಾ, ಮೊದಲು ತೊದಲು ತೊದಲು ಹೇಳುತ್ತೆ ಮಗು ಅಂಬಾ ಅಪ್ಪ ಅಂತೆಲ್ಲ ಹೇಳಬೇಕಾದ್ರೆ ಸರಿ ಹೇಳಲ್ಲ, ಅಲ್ಲಿರುವ ಉಚ್ಚಾರಣೆಯ ದೋಷಗಳನ್ನೆಲ್ಲ ಕ್ರಮೇಣ ತಿದ್ದುತ್ತಾ ತಿದ್ದುತ್ತಾ ಉಚ್ಚಾರಣೆ ಎನ್ನುವ ಪ್ರಕ್ರಿಯೆಯನ್ನು ಶಿಕ್ಷಣವನ್ನು ಸರಿಯಾಗಿ ಕೊಡ್ತಾಳು ತಾಯಿ. ಯಾಸೂತೆ ಪ್ರಥಮಂ, ಮೊದಲು ಮಗುವನ್ನು ಹಡೆದು ಜನ್ಮವನ್ನು ಕೊಟ್ಟಂತಹ ಮಾತುಸ್ತು ಶಿಕ್ಷಾಂ ವಿನ, ಆ ಮಾತು ಅಂದರೆ ತಾಯಿಯ ಶಿಕ್ಷಣವು ನಮಗೆ ಇಲ್ದಲೇ ಇದ್ದರೆ ನಮಗೇನು ಶಕ್ತಿ ಇರ್ತಾ ಇತ್ತು, ಕ್ವ ಶಕ್ತಿರಿಹ ನಹ ಅಂದರೆ ನಮಗೆ, ಮಾತುಸ್ತು ಶಿಕ್ಷಾಂ ವಿನ, ತಾಯಿಯ ಶಿಕ್ಷಣವು ಇಲ್ದಲೇ ಇದ್ದರೆ ಸರ್ವ ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ಶಕ್ತಿಯಲ್ಲಿರ್ತಿತ್ತು. ವ್ಯುತ್ಪತ್ತಿಂ ಕ್ರಮಶಶ್ಚ ಸಾರ್ವಜನಿಕೀ ತತ್ತತ್ ಪದಾರ್ಥೇಶು ಯ, ವ್ಯುತ್ಪತ್ತಿಂ ಅಂದರೆ ವಿಷಯಗಳು ತಿಳಿಯುವಂತೆ ಮಾಡುವುದು, ವಿಷಯಗಳನ್ನು ತಿಳಿದುಕೊಳ್ಳುವುದು. ಕ್ರಮಶಶ್ಚ ಕ್ರಮವಾಗಿ ವಿಷಯಗಳಲ್ಲಿ ವ್ಯುತ್ಪತ್ತಿ ಅಂದರೆ ಅವಳ ಜ್ಞಾನವನ್ನು ಉಂಟು ಮಾಡುತ್ತಾ ಸಾರ್ವಜನಿಕೀ ಎಲ್ಲ ವಿಷಯವಾದಂತಹ ತತ್ತತ್ ಪದಾರ್ಥೇಶು ಯ ಆಯಾ ಸಂದರ್ಭ ಬಂದಾಗ ಆಯಾ ಪದಾರ್ಥಗಳನ್ನು ತಿಳಿಸ್ಕೊಡ್ತಾ ವ್ಯವಹಾರವನ್ನು ಪದಾರ್ಥಗಳನ್ನು ಲೋಕದ ವ್ಯವಹಾರವನ್ನು ರೀತಿಯನ್ನೆಲ್ಲ ಮಗುವಿಗೆ ತಿಳಿಸ್ಕೊಡ್ತಾ ಹೀ ಆ ಕಾರಣದಿಂದ ಆಧತ್ತೆ ವ್ಯವಹಾರಮಪಿ ಅವಿಕಲಂ ಎಲ್ಲ ವ್ಯವಹಾರಗಳು ಕೂಡ ಅವಿಕಲಂ ಲೋಪದೋಷಗಳಿಲ್ಲದ ರೀತಿಯಲ್ಲಿ ಮಾಡುವ ಸಾಮರ್ಥ್ಯವನ್ನು ಆಧತ್ತೆ ಯಾರೋ ಯಾವ ತಾಯಿಯೋ ಮಗುವಿನಲ್ಲಿ ಇಡುತ್ತಾಳೋ ಮಗುವಿನಲ್ಲಿ ಆ ಶಿಕ್ಷಣವನ್ನು ನೀಡುತ್ತಾಳೋ ಅಂತಹ ತಸ್ಯೈ ಜನನ್ಯೈ ನಮಃ ಅಂತಹ ಜನನಿಗೆ ನಮಸ್ಕಾರವು. ಇಷ್ಟಾನಿಷ್ಟಹಿತಾಹಿತಾದಿಧಿಷಣ ಹೀನಾವಯಂ ಶೈಶವೇ ಕೀಟಾಂಶಷ್ಕುಲಿವತ್ಕರೇಣ ದದತೋ ಭಕ್ಷಾಶಯ ಬಾಲಿಶಃ ಮಾತ್ರಾವಾರಿತಸಾಹಸಾ ಖಲು ತತೋ ಭಕ್ಷಾಣ್ಯಭಕ್ಷ್ಯಾಣಿವ ವ್ಯಜ್ಞಾಸಿಷ್ಮಹಿತಾಹಿತೇ ಚ ಸುತರಾಂ ತಸ್ಯೈ ಜನನ್ಯೈ ನಮಃ. ಇಷ್ಟಾನಿಷ್ಟ ವ್ಯಕ್ತಿಗೆ ಬೇಕಾಗಿರುವಂತಹ ಇದು ಇಷ್ಟ ಇದು ಅನಿಷ್ಟ ಎನ್ನುವೊಂದು ಮೊದಲನೆಯ ಜ್ಞಾನ. ಮುಖ್ಯವಾಗಿ ಧರ್ಮವೂ ಇಷ್ಟವಾಗಿರಬೇಕು, ಅಧರ್ಮವೂ ಅನಿಷ್ಟವಾಗಿರಬೇಕು. ಧರ್ಮವನ್ನು ಬಯಸಬೇಕು, ಅಧರ್ಮವನ್ನು ಬಯಸಬಾರದು. ಇಂತಹ ವಿಷಯಗಳು ನಮಗೆ ಶೈಶವದಲ್ಲಿ ಮಗು ಆಗಿದ್ದಾಗ ಗೊತ್ತಿರೋದಿಲ್ಲ. ಹಿತಾಹಿತಾದಿ ದಿಶಣ ಇದು ಹಿತ ನನಗೆ, ಇದು ಅಹಿತ. ಈ ಆಹಾರವೋ ಈ ವಸ್ತುವೋ ನನಗೆ ಹಿತವಾದದ್ದು, ಇದು ಅಹಿತವಾದದ್ದು ಎನ್ನುವ ಜ್ಞಾನವು ದಿಶಣ ಆ ಬುದ್ಧಿಯು ಕೂಡ ಹೀನ. ವಯಂ ಶೈಶವೇ ನಾವೆಲ್ಲರೂ ಮಗುವಾಗಿದ್ದಾಗ ಈ ರೀತಿಯ ಜ್ಞಾನಗಳು ಇರೋದೇ ಇಲ್ಲ. ಕೀಟಾನ್ ಶಷ್ಕುಲಿವತ್ ಕರೇಣ ದದತಃ ಕೀಟಗಳನ್ನು ನೆಲದಲ್ಲಿ ಓಡಾಡ್ತಿರುವಂತಹ ಕೀಟಗಳನ್ನು ಚಕ್ಕಲಿ ತಿನ್ನೋ ಥರ ಕೀಟಗಳನ್ನು ತಿನ್ನಬಾರ್ದು ಎನ್ನುವಂತಹ ಜ್ಞಾನ ಮಗುಗೇನಿರುತ್ತೆ. ಶಷ್ಕುಲಿವತ್ ಕರೇಣ ದದತಃ ಚಕ್ಕುಲಿ ಥರ ಕೈಯಲ್ಲಿ ಹಿಡ್ಕೊಂಡು ಭಕ್ಷಾಶಯ ಬಾಲಿಶ ತಿನ್ನುವುದಕ್ಕೆ ಹೊರಟಂತಹ ಮಗುವನ್ನು ಮಕ್ಕಳನ್ನು ಮಾತ್ರ ವಾರಿತ ಸಾಹಸ ಕಲವು ಆ ರೀತಿಯ ಸಾಹಸವನ್ನು ನಿವಾರಿಸುವಂತಹ ಮಾತೃಯಿಂದಾಗಿ ತತ್ವ ನಂತರ ನಮಗೇನು ಉಂಟಾಗುತ್ತೆ ಭಕ್ಷ್ಯಾಣಿ ಅಭಕ್ಷ್ಯಾಣಿ ಬಾ ಇದನ್ನು ತಿನ್ನಬೇಕೋ ಇನ್ನು ತಿನ್ನಬಾರದು ಎನ್ನುವಂತಹ ಜ್ಞಾನವನ್ನು ವ್ಯಜ್ಞಾಸಿಷ್ಮ ತಿಳಿಸಿಕೊಡ್ತಾಳೋ. ಹಿತಾಹಿತೇಚ ಸುತರ ಹಿತ ಮತ್ತು ಅಹಿತದ ವಿಷಯದಲ್ಲೂ ಕೂಡ ಯಾರು ನಮಗೆ ಶಿಕ್ಷಣವನ್ನು ನೀಡ್ತಾಳೋ ತಿಳಿಸ್ಕೊಡ್ತಾಳೋ ತಸ್ಯೈ ಜನನ್ಯೈ ನಮಃ ಆ ತಾಯಿಗೆ ನಮಸ್ಕಾರವು. ಆತ್ಮಜ್ಞಾನ ಸಮಾರ್ಜನೋಪಕರಣಂ ಯದ್ದೇಹಯಂತ್ರಂ ವಿದುಃ ತದ್ರೋಗಾದಿಭಯ ಮೃಗೋರಗ ರಿಪುವ್ರಾತ ಅವಂತಿ ಸ್ವಯಂ ಪುಷ್ಣಂತಿ ಶಿಶುಂ ಆದರಾತ್ ಗುರುಕುಲಂ ಪ್ರಾಪಯ್ಯ ಕಾಲಕ್ರಮ ಯಾ ಸರ್ವಜ್ಞ ಶಿಖಾಮಣಿಂ ವಿತನುತೇ ತಸ್ಯೈ ಜನನ್ಯೈ ನಮಃ. ಆತ್ಮಜ್ಞಾನ ಸಮಾರ್ಜನ ಉಪಕರಣ ಆತ್ಮಜ್ಞಾನವನ್ನು ಪಡೆಯಲು ಈ ಮನುಷ್ಯ ಶರೀರ ಈ ದೇಹಯಂತ್ರ ಏನಿದೆ ದೇಹಯಂತ್ರಂ ವಿದುಃ ಈ ಶರೀರವನ್ನು ಆತ್ಮಜ್ಞಾನದ ಅರ್ಜನೆಗೆ ಸಂಪಾದನೆಗೆ ಒಂದು ಉಪಕರಣ ಅಂತ ಹೇಳ್ತಾರೆ. ಅಂತಹ ಈ ಯಂತ್ರವನ್ನು ದೇಹವೆನ್ನುವಂತಹ ಯಂತ್ರವನ್ನು ತದ್ರೋಗಾದಿ ಭಯಾತ್ ರೋಗ ಇತ್ಯಾದಿ ಭಯಗಳಿಂದ ಮೃಗ ಉರಗ ರಿಪುವ್ರಾತಾತ್ ಮೃಗಗಳಿಂದ ಉರಗಗಳಿಂದ ಹಾವುಗಳಿಂದ ರಿಪುವ್ರಾತಾತ್ ಮಗುವಿಗೆ ಶತ್ರುವಾದಂತಹ ಇನ್ಯಾವುದೇ ವಸ್ತುವಿರಲಿ ಅದರಿಂದ ಅವಂತಿ ಸ್ವಯಂ ತಾನು ಸ್ವತಃ ಅಂತಹ ದೇಹವನ್ನು ಶೈಶವ ಬಾಲ್ಯಾವಸ್ಥೆಯಲ್ಲಿರುವಂತಹ ಶರೀರವನ್ನು ರಕ್ಷಿಸುತ್ತಾ ತಾಯಿಯು ಪುಷ್ಣಂತೀಶಂ ಆದರ ಅಷ್ಟೇ ಅಲ್ಲ, ಊಟವನ್ನು ಹಾಲನ್ನು ಇತ್ಯಾದಿಗಳನ್ನು ಕ್ಷೀರಪಾನದಿಂದ ಹಿಡಿದು ಎಲ್ಲ ಯೋಗ್ಯವಾದ ಆಹಾರವನ್ನು ಕೊಟ್ಟು ಪುಷ್ಣಂತಿ ಪೋಷಣೆ ಮಾಡುತ್ತಾ ದೇಹಯಂತ್ರವನ್ನು ಶರೀರವನ್ನು. ಶಿಶುಂ ಆದರಾದ್ ಗುರುಕುಲಂ ಪ್ರಾಪಯ್ಯ, ಅತ್ಯಂತ ಎಚ್ಚರಿಕೆಯಿಂದ ರಕ್ಷಿಸಿದಂತಹ ಆ ಶರೀರವನ್ನು ಆದರಾದ್ ಗುರುಕುಲಂ ಪ್ರಾಪಯ್ಯ, ಭಕ್ತಿಯಿಂದ ಗುರುಗಳ ಬಳಿಯಲ್ಲಿ ತೆಗೆದುಕೊಂಡು ಬಂದು ಕಾಲಕ್ರಮಾತ್ ಕ್ರಮೇಣ ಯಾ ಸರ್ವಜ್ಞ ಶಿಖಾಮಣಿಂ ವಿತನುತೆ, ಅಂತಹ ಶಿಶುವನ್ನು ಸರ್ವಜ್ಞರಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತಾಳೋ ತಸ್ಯೈ ಜನನ್ಯೈ ನಮಃ, ಅಂತಹ ಜನನಿಗೆ ನಮಸ್ಕಾರವು. ಭಾಷ್ಯಸ್ವಾಮೀತಿ ವಿಖ್ಯಾತ ಸಚ್ಚಿದಾನಂದ ಸಂಯಮಿ ಮಾತೃಪಂಚಕಂ ಆಚಾರ್ಯ ಪ್ರೇರಣಾತೋ ವ್ಯರೀರಚತು. ಭಾಷ್ಯಸ್ವಾಮಿ ಎಂದು ಪ್ರಸಿದ್ಧರಾಗಿದ್ದಂತಹ ಸಚ್ಚಿದಾನಂದ ಸಂಯಮಿ ಸಚ್ಚಿದಾನಂದ ತೀರ್ಥ ಎಂಬಂತಹ ಸ್ವಾಮಿಗಳು ಮಾತೃಪಂಚಕಂ ಈ ಮಾತೃಪಂಚಕವನ್ನು ಆಚಾರ್ಯ ಪ್ರೇರಣಾತೋ ಭಗವತ್ಪಾದ ಶಂಕರರ ಪ್ರೇರಣೆಯಿಂದ ವ್ಯರೀರಚತು ರಚಿಸಿದರು.